ಇಪ್ಪತ್ತು ದಿವಸ ಆದ ನಂತರ ನೇರವಾಗಿ ಮೆನುವೆಲಿನೂ ಹಾಕಬಹುದು ಮತ್ತೆ ನೀರಿನ ಜೊತೆ ಬಿಡಬಹುದು. ಇದು ಗೋಕೃಪಾ ಅಮೃತ ಕೃಷಿ ಪದ್ಧತಿಯ ಎರಡನೇ ಹಂತದಲ್ಲಿ ಮೂರನೇ, ಇದು ಇಪ್ಪತ್ತು ದಿವಸದಲ್ಲಿ ಸ್ಲರಿ ತಯಾರಾಗುತ್ತೆ. ಇದು ಎರಡನೇ ಹಂತ ಅಂದ್ರೆ ನೇರವಾಗಿ ನಮ್ಗೆ ಕೆಲವೊಬ್ಬರು ಪ್ರಶ್ನೆ ಇದೆಯಲ್ಲ, ಏನು ಇದು ಹೆಂಗ್ ಕೊಡ್ಬೋದು, ಹೆಂಗ್ ಮಾಡ್ಬೋದು, ಹೆಂಗ್ ಯೂರಿಯಾ ಆಗುತ್ತೆ ಎಲ್ಲ ಹೇಳ್ತಾರೆ. ಆದ್ರೆ ಇದು ಪೂರ್ತಿ ಐದು ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ತರದ ತೊಂದರೆ ಬರದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಗೋಕೃಪಾ ಅಮೃತದ ಇದೆ. ಇದು ಗೋಕೃಪಾ ಅಮೃತ. ಈಗ ಕೆಲವು ಎಲ್ಲರ ಮನೆಯಲ್ಲಿ ಅಡಿಗೆ ಮನೆ ಇದೆ, ಎಲ್ಲರ ಮನೆಯಲ್ಲಿ ಅಡಿಗೆ ಮನೆ ಇದೆ. ಅಡಿಗೆ ಮನೆಯಲ್ಲಿ ಎಲ್ಲಾ ಆಹಾರ ಪದಾರ್ಥಗಳು ಇದೆ, ಬೇಳೆ ಇದೆ, ಗೋಧಿ ಇದೆ, ಅಕ್ಕಿ ಇದೆ, ಎಣ್ಣೆ ಇದೆ, ಸಕ್ಕರೆ ಇದೆ, ಒಲೆ ಇದೆ, ಕಡ್ಡಾಯದ ಪುಡಿ ಇದೆ, ಎಲ್ಲಾನು ಇದೆ. ಆದ್ರೆ ಅಲ್ಲಿ ಆಹಾರ ತಯಾರಾಗ್ತದೆ ಅಂದ್ರೆ ಆಹಾರ ತಯಾರಾಗ್ತದೇನು? ಆಹಾರ ತಯಾರಾಗಂಗಿಲ್ಲ. ಯಾಕೆ ಆಗಂಗಿಲ್ಲ? ಅಲ್ಲೊಬ್ರು ನಮ್ಮ ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ನಮ್ಮ ಧರ್ಮ ಪತ್ನಿ ಆಗ್ಲಿ ಬಂದು ಅಡಿಗೆ ಮಾಡಿದ್ರೆ ಮಾತ್ರ ಅಲ್ಲಿ ಅಡಿಗೆ ತಯಾರಾಗುತ್ತೆ, ಅವಾಗ ನಾವು ಊಟ ಮಾಡ್ಬೋದು. ಇವಾಗಿನ ಪರಿಸ್ಥಿತಿ ಏನಾಗಿದೆ ರೈತರದಂದ್ರೆ ನಮ್ಮ ಭೂಮಿಯಲ್ಲಿ ಯಾವುದೇ ತರದ ಟ್ರ್ಯಾಕ್ಟರಿ ಇಲ್ಲ, ಯಾವುದೇ ತರದ ಟ್ರ್ಯಾಕ್ಟರಿ ಇಲ್ಲ. ಎಲ್ಲಾನು ಯೂರಿಯಾ, ಡಿಎಪಿ, ಕೆಮಿಕಲ್ ಎಲ್ಲಾನು ಹಾಕಿ ಎಲ್ಲಾ ಸಿಸ್ಟಮ್ ಅಲ್ಲಿ ಅಡಿಗೆ ತಯಾರು ಮಾಡೋರು ಯಾರು ಇಲ್ಲ. ಬೆಳೆಗಳು ನೇರವಾಗಿ ಅದೇ ತರದ ನಮ್ಮ ಸೂರ್ಯಮೂರ್ತಿ ಬಾಣವನ್ನು ನಮ್ಮ ಭೂಮಿಯಲ್ಲಿ ಮತ್ತೆ ಕೊಡಬೇಕು. ರಾಸಾಯನಿಕ ಮುಕ್ತ ಕೃಷಿ ಆಗ್ಬೇಕು, ನಮ್ಮ ಭೂಮಿ ಮೃದು ಆಗ್ಬೇಕು, ಎರವುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಇದು ಗೋಕೃಪಾ ಅಮೃತ ಕೃಷಿ ಪದ್ಧತಿಯ ಮೂರನೇ ಹಂತ ಪಾಲನೆ ಮಾಡಬೇಕು. ಹೇಗೆ ಅಂದ್ರೆ ಪ್ರತಿ ತಿಂಗಳಿಗೆ 2000 ಲೀಟರ್ ಗೋಕೃಪಾ ಅಮೃತ ಕೊಡಬೇಕು. ಆದ್ರೆ ಈಗ ನಿಮ್ಮ ಹತ್ರ ಅಡಕೆ ಇದೆ, ಅಡಕೆ 1 ಎಕರೆಯಲ್ಲಿ 600-700 ಗಿಡ ಕೂಡಿಸ್ತಾರೆ. ಆ 1 ಎಕರೆಯಲ್ಲಿ ಪ್ರತಿ ತಿಂಗಳ 2000 ಲೀಟರ್ ಗೋಕೃಪಾ ಅಮೃತನ ಬಿಡಬೇಕು. ನೀವು 3 ಸಲ ನೀರು ಬಿಡ್ತೀರಾ ಅಂತಂದ್ರೆ 700-700 ಲೀಟರ್ ಬಿಡಬೇಕು. 4 ಸಲ ನೀರು ಬಿಡ್ತೀರಾ ಅಂದ್ರೆ 500-500 ಲೀಟರ್ ಬಿಡಬೇಕು ಪ್ರತಿ ತಿಂಗಳ. ಇದು ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಡೇ ಬೈ ಡೇ ಇವತ್ತ ನೋಡಿರುವಂತ ಭೂಮಿ ನಾಳೆ ಇರಂಗಿಲ್ಲ, ನಾಳೆ ನೋಡಿರುವಂತ ಭೂಮಿ ನಾಡಿರಂಗಿಲ್ಲ. 45 ದಿವಸಗಳ ನಂತರ ಭೂಮಿ ಹೋಗಿ ನೀವು ನೋಡಿದ್ರೆ ಇದು ಭೂಮಿ ನಮ್ದೇನಾ ಅಥವಾ ಪಕ್ಕದವ್ರದ ಅಂತ ನಿಮಗೆ ಅನುಭವ ಆಗುತ್ತೆ. ಆ ತರದ ಪರಿವರ್ತನೆ ನಿಮ್ಮ ಭೂಮಿಯಲ್ಲಿ ಆಗುತ್ತೆ. ಅದು ಯಾವ್ದಾಗೆ ಅಂದ್ರೆ ನಿಮ್ಮ ರೈತ ಮಿತ್ರರಾದ ಎರವುಗಳು ಮತ್ತೆ ನಿಮ್ಮ ಮಿತ್ರ ಜೀವಿಗಳು ಸೂಕ್ಷ್ಮ ಜೀವಿಗಳು ಅಲ್ಲಿ ಕೆಲಸ ಮಾಡ್ತಾರೆ. ಇಷ್ಟು ವರ್ಷ ನೀವು ಬಳಸಿರುವಂತ ಯೂರಿಯಾ ಆಗ್ಲಿ ಡಿಎಪಿಗಳಾಗ್ಲಿ ನಿಮ್ಮ ಭೂಮಿಯನ್ನ ತಪ್ಪ ಲೇಯರ್ ಮಾಡಿಬಿಟ್ಟಿದೆ. ಮಳೆ ನೀರು ಬಂತು, ನೇರವಾಗಿ ಎಲ್ಲಿ ಹೋಗ್ತಾ ಇದೆ? ಹಳ್ಳ ಕೊಳ ಸಮುದ್ರ ಸೇರ್ತಾ ಇದೆ. ಆದ್ರೆ ಭೂಮಿಯಲ್ಲಿ ನೀರು ಇಳಿತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರೈತ ಮಿತ್ರ ಎರವುಗಳು. ಈ ಗೋಕೃಪಾ ಅಮೃತ ಹಾಕಿದ ನಂತರ 10 ದಿವಸಗಳಲ್ಲಿ 15 ಪ್ರಕಾರದ ದೇಶಿ ವೆರೈಟಿಯ ಎರೆಹುಳುಗಳು ಇದರೊಳಗೆ ತಯಾರಾಗ್ತವೆ. ಆ ಎರೆಹುಳುಗಳು ಯಾವಾಗ 15-20 ಫೀಟ್ ಕೆಳಗಡೆ ಹೋಗುವಂತ ಎರೆಹುಳುಗಳು ತಯಾರಾಗ್ತವೆ. ಇದರಲ್ಲಿ ಮೇಲ್ಗಡೆಯಿಂದ ತೆಳಗಡೆ, ತೆಳಗಡೆಯಿಂದ ಮೇಲ್ಗಡೆ ಹೋಗಿ ಹೋಗಿ ಏನಾಗುತ್ತೆ, ನಿಮ್ಮ ಹೊಲ ಚೆಕ್ ಡ್ಯಾಮ್ ಆಗುತ್ತೆ. ಚೆಕ್ ಡ್ಯಾಮ್ ಎಷ್ಟೇ ಮಳೆ ಬರಲಿ ಮರುದಿವಸ ನಿಮ್ಮ ಹೊಲದಲ್ಲಿ ನೀರು ಕಾಣಿಸೋದಿಲ್ಲ. ನಿಮ್ಮ ಹೊಲದಲ್ಲಿ ರೀಚಾರ್ಜ್ ಪಾಯಿಂಟ್ ಮಾಡುವಂತ ಒಂದು ಸಣ್ಣ ಒಂದು ಗುಂಟೆ ನಿನ್ನೆ ವಿಷಯ ಆಯ್ತು. ಆದ್ರೆ ನಮ್ದೇನ್ ಪರಿಕಲ್ಪನೆ ಇದೆ, ಗುರುಗಳದೇನ್ ಪರಿಕಲ್ಪನೆ ಇದೆ, ಇಡೀ ಭೂಮಿಯನ್ನೇ ನಾವು ಚಗಡೆ ಮಾಡ್ಬೇಕು. ಅದು ಚಗಡೆ ಮಾಡ್ಬೇಕಾದ್ರೆ ಗೋಕೃಪಾ ಅಮೃತ ಮತ್ತೆ ಗೋವಿನ ಸಗಣಿಯಿಂದ ಮಾತ್ರ ಸಾಧ್ಯ ಇದೆ. ಯಾವಾಗ ಗೋವಿನ ಸಗಣಿ ಅಲ್ಲಿ ಬೀಳುತ್ತೆ, ಗೋಕೃಪಾ ಅಮೃತ ಬೀಳುತ್ತೆ, ಬ್ಯಾಕ್ಟೀರಿಯಾ ಆಕ್ಟಿವೇಟ್ ಆಗುತ್ತೆ, 15 ಪ್ರಕಾರದ ದೇಶಿ ಎರುಗಳು ಅಲ್ಲಿ ಬರ್ತಾವೆ, 10 ದಿವಸಗಳಲ್ಲಿ ಬರ್ತಾವೆ. ನಿಮ್ಮ ಹೊಲದಲ್ಲಿ 20 ಫೀಟ್ ಕೆದ್ರದ್ರು ಎರುಗಳು ಬರಂಗಿಲ್ಲ. ಕೆಮಿಕಲ್ ಯಾರು ಒಂದಿರುತ್ತೆ, ಒಂದು ಎರುಗಳು ಇರಂಗಿಲ್ಲ. 10-20 ವರ್ಷದಿಂದ ನಿಮ್ಮ ಹೊಲದಲ್ಲಿ ಎರುಗಳು ನೋಡೇ ಇಲ್ಲ ಅಂದ್ರೆ 15 ದಿವಸಗಳಲ್ಲಿ ನಿಮ್ಮ ಎರುಗಳು ಕಾಣಿಸ್ತವೆ. ಆದ್ರೆ ಗೋಕೃಪಾ ಅಮೃತ ಪ್ರತಿ ತಿಂಗಳಿಗೆ 2000 ಲೀಟರ್ ಬಿಡ್ಲೇಬೇಕು. ಇದು ಎಷ್ಟು ದಿವಸ ಬಿಡ್ಬೋದು, ನೀವ್ ಎಷ್ಟೋ ದಿವಸ ಬಿಡ್ಬೋದು, ಎಷ್ಟು ವರ್ಷ ಬಿಡ್ಬೋದು, ಬಿಟ್ಟಿದ್ರೆ ಏನು ಹಾನಿ ಇಲ್ಲ, ಇನ್ನ ನಿಮಗೆ ಲಾಭ ಜಾಸ್ತಿ. ಇದು ಗೋಕೃಪಾ ಅಮೃತ ಕೃಷಿ ಪದ್ಧತಿಯ ಮೂರನೇ ಹಂತ. ಇದು ಗೋಕೃಪಾ ಅಮೃತ ಕೃಷಿ ಪದ್ಧತಿಯ ನೀರು ಭೂಮಿ ಬಿಡದಿದ್ದಿಲ್ಲ, ಇದು ಡ್ರಿಪ್ ಮುಖಾಂತರ ಹೋಗುತ್ತೆ, ಸ್ಪ್ರಿಂಕ್ಲರ್ ಮುಖಾಂತರ ಹೋಗುತ್ತೆ, ನೀವು ಫ್ಲಡ್ ಇರಿಗೇಷನ್ ಮುಖಾಂತರ ಹೋಗುತ್ತೆ. ಈ ಕೆಲವೊಂದು ಬೋರಿಯಲ್ ನೀರು ಹೋಗೋತ್ತಿನಾಗ ಬ್ಲಾಕೇಜ್ ಆಗುತ್ತೆ, ಆ ಬ್ಲಾಕೇಜ್ ನಲ್ಲಿ ಈ ವೈಟ್ ಎಲ್ಲ ಬಂದು ಬ್ಲಾಕ್ ಆಗುತ್ತೆ. ಪ್ರತಿ ತಿಂಗಳಿಗೆ ಎರಡು ತಿಂಗಳಿಗೆ ಕ್ಲೀನ್ ಮಾಡುವಂತ ನಾವು ಪೌಡರ್ ಹಾಕಿ ಕ್ಲೀನ್ ಮಾಡಬೇಕಾಗುತ್ತೆ. ಡ್ರಿಪ್ ನ ಚೇಂಜ್ ಮಾಡಬಹುದಂತ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಗೋಕೃಪ ಅಮೃತ ನಿರಂತರ ಬಿಡೋದ್ರಿಂದ ಆ ಕ್ಲೀನಿಂಗ್ ಪ್ರೊಸೆಸ್ ಒಟ್ಟೆ ಇರಂಗಿಲ್ಲ, ಒಳಗೆ ಚಾರಿಯ ಅಂಶ ಒಟ್ಟೆ ಉಳಂಗಿಲ್ಲ, ವೈಟ್ ಪೂರ್ತಿ ಎಲ್ಲ ಆಗಿ ಅದನ್ನು ಗೋಬರ್ ಆಗಿ ನಿಮ್ಮ ಭೂಮಿಗೆ ಮುಟ್ಟಿಸುತ್ತ ಕೆಲಸ ಇದು ಪ್ರತಿ ತಿಂಗಳ ಬಿಡುವುದರಿಂದ ಆಗುತ್ತೆ. ಗೋಕೃಪ ಅಮೃತ ಕೃಷಿ ಪದ್ಧತಿಯ ನಾಲ್ಕನೇ ಹಂತ. ಅತಿ ಮುಖ್ಯವಾಗಿರುವಂತ ನಮ್ಮ ರೈತರ ಜೇಬನಿಂದ ಪ್ರತಿ ವರ್ಷ 16-17 ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಕೆಮಿಕಲ್ ಕಂಪನಿಗಳಿಗೆ ವಿದೇಶಕ್ಕೆ ಹೋಗುತ್ತೆ. ಪ್ರತಿ ವರ್ಷ ನೇರವಾಗಿ ರೈತನ ಜೇಬನಿಂದ ಇದು ದುಡ್ಡು ಹೋಗುತ್ತೆ. 17 ಲಕ್ಷ ಕೋಟಿ ರೂಪಾಯಿ ಅಗರ್ ನಮ್ಮ ರೈತರ ಹತ್ರ ಉಳಿದಿದ್ರೆ 3 ವರ್ಷದಲ್ಲಿ ಅವನ ಸಹಕಾರ ಯಾರು ಇಲ್ಲ. ಅದಕ್ಕೆ ಹೇಳ್ತಾರೆ ಉತ್ತಮ ಕೀರ್ತಿ ಮಧ್ಯಾಹ್ನ ವ್ಯಾಪಾರ ಕನಿಷ್ಠ ನೌಕರಿ, ಉತ್ತಮ ಕೃಷಿ ಇದೆಯಲ್ಲ ಅದನ್ನ ಮತ್ತೆ ರಿಟರ್ನ್ ತರಬೇಕಾದ್ರೆ ಗೋಕೃಪಾ ಅಮೃತ ಮತ್ತು ಗೋ ಇನ್ ನಮ್ಮ ಮನೆಯಲ್ಲಿ ಇರಬೇಕು. ಅವಾಗ ಮಾತ್ರ ನಾವು ದುಡ್ಡು ಉಳಿಸಬಹುದು. ಇದು ರೋಗ ನಿಯಂತ್ರಣ ಕೀಟ ನಿಯಂತ್ರಣ ಯಾತರ ಮಾಡಬೇಕು ಎಂಬುದು ಗೋಕೃಪಾ ಅಮೃತ ಕೃಷಿ ಪದ್ಧತಿಯ ನಾಲ್ಕನೇ ಹಂತದಲ್ಲಿ 15 ಲೀಟರ್ ಪಂಪ್ ನಲ್ಲಿ 3 ಲೀಟರ್ ಗೋಕೃಪಾ ಅಮೃತ 12 ಲೀಟರ್ ನೀರನ್ನ ಹಾಕಿ ಸ್ಪ್ರೇ ಮಾಡಬೇಕು ಪ್ರತಿ ವಾರಕ್ಕೆ ಒಂದು ಸಲ. ಸೆನ್ಸಿಟಿವ್ ಕ್ರಾಪ್ ಇತ್ತು ಅದಕ್ಕೆ ವಾರದಲ್ಲಿ 2 ಸಲ ತರಕಾರಿ ಆಗಲಿ ಬೆಂಡೆಕಾಯಿ ಬದನೆಕಾಯಿ ಮೆಣಸಿನಕಾಯಿ ಪಪಾಯಿ ದಾಳಿಂಬೆ ಇಂಥ ಏನು ಸೆನ್ಸಿಟಿವ್ ಕ್ರಾಪ್ ಇದೆ ಅದನ್ನು ವಾರದಲ್ಲಿ 2 ಸಲ ಸ್ಪ್ರೇ ಮಾಡಬೇಕು. ಸಾಮಾನ್ಯ ಬೆಳೆಗಳು ವಾರ್ಷಿಕ ಬೆಳೆಗಳೇನಿರುತ್ತೆ ಅದಕ್ಕೆ ನೀವು ವಾರನಾಗ 1 ಸಲ ಸ್ಪ್ರೇ ಮಾಡಬೇಕು. ಇದು ಗೋಕೃಪಾ ಅಮೃತ ಕೃಷಿ ಪದ್ಧತಿಯ 5ನೇ ಹಂತ. ಇದು ಯಾವಾಗ ಅಂದ್ರೆ ಎಮರ್ಜೆನ್ಸಿ ಪೀರಿಯಡ್, ಇದು ಪ್ರತಿ ಸಲ ಬಳಸುವಂತದಿಲ್ಲ, ಎಮರ್ಜೆನ್ಸಿ ಪೀರಿಯಡ್. ಯಾವಾಗಂದ್ರೆ ಕೊರೋನಾ ಅಂತ ರೋಗ ಬಂತು, ಯಾವುದೋ ಒಂದು ಮಹಾಮಾರಿ ಬಂತು ಅಂತ ಆ ಟೈಮ್ನಾಗ ಕೆಲವೊಂದು ಔಷಧಿಗಳು ತಯಾರು ಮಾಡ್ತಾರೆ. ಅದೇ ತರದಲ್ಲಿ ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ನಮಗೆ ಗೊತ್ತಿಲ್ಲದಂತ ರೋಗ ಬಂತು ಅವಾಗ ಮಾತ್ರ ಇದನ್ನ ಸ್ಪ್ರೇ ಮಾಡಬೇಕು. ಏನಂದ್ರೆ ಗೋವಿನ ಗಂಜಲ ತಾಜಾ ಇರಬೇಕು, ಗೋಮೂತ್ರ ತಾಜಾ ಗೋಮೂತ್ರ 200 ml, ಮತ್ತೆ ಹಳೆ ಮಜ್ಜಿಗೆ 45 ದಿವಸಗಳ ಇಟ್ಟಿರುವಂತ ತಾಮ್ರ ಇಟ್ಟಿರುವಂತ ಮಜ್ಜಿಗೆಯನ್ನ 200 ml ಹಾಕಬೇಕು. ಮತ್ತೆ 2 ಲೀಟರ್ ಗೋಕೃಪಾ ಅಮೃತನ ಹಾಕಿ 15 ಲೀಟರ್ ಪಂಪ್ಗೆ ಹಾಕಿ ಸ್ಪ್ರೇ ಮಾಡಿದ್ರೆ ಯಾವುದೇ ತರಹದ ಗೊತ್ತಿಲ್ಲದ ರೋಗ ಬಂತು, ಎಲೆ ಸುಟ್ಟು ಹೋಗಿದ್ ಬಂತು ಮತ್ತೆ ಯಾವುದೋ ಬಂತು, ಆ ಸಮಯದಲ್ಲಿ ಆ ಎಲೆಗಳೆಲ್ಲ ಉದುರು ಹೋಗ್ತವೆ, ಹೊಸ ಎಲೆಗಳು ಬರ್ತವೆ, ಅದಕ್ಕೆ ಯಾವುದೇ ತರಹದ ರೋಗಗಳು ಬರುವಂತ. ಇದು ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ, ಇದು ಪ್ರತಿ ಸಲ ಬಳಸೋದಿಲ್ಲ, ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ಗೋಕೃಪಾ ಅಮೃತದ ರೇಷೋ ಇದೆ, 3 ಲೀಟರ್ ಗೋಕೃಪಾ ಅಮೃತನ ಹಾಕಿ ನೀವು ಬಳಸಿದ್ರೆ ಬಳಸಬೇಕು. ಇಲ್ಲ ನಾವು ಪೂರ್ತಿ ಗೋಕೃಪಾ ಅಮೃತನ ಬಳಸ್ರೆ ಅಂದ್ರೆ ಇಲ್ಲಿ ಯಾವುದೋ ಆಪ್ಷನ್ಸ್ ಇಲ್ಲ. ಅಂದ್ರೆ ಈಗ ನೀವು ನಿಮ್ ಬೈಕ್ 180 ಸ್ಪೀಡ್ ಇದೆ ತಿಳ್ಕೊಳ್ಳಿ, ನೀವು ಪೂರ್ತಿ 180 ಸ್ಪೀಡ್ ಹೋಗಿದ್ರೆ ಎದುರು ತಗ ಬಂತು ಮತ್ತೇನೋ ಬಂತು ಏನೋ ಗೊತ್ತಾಗಂಗಿಲ್ಲ. ಲಿಮಿಟೆಡ್ ಸ್ಪೀಡ್ ಅದು ಕೊಟ್ಟಿರ್ತಾರೆ, ಗ್ರೀನ್ ಆರೆಂಜ್ ರೆಡ್ ಹಿಂಗ್ ಕೊಟ್ಟಿರ್ತಾರೆ, ಆತರ ನಾವು ಒಂದು ರೇಷೋ 13 ವರ್ಷದ ಗೋಪಾಲ್ ಭಾಯ್ ಸುತಾರೆ ಆಗ್ಲಿ ಗುರುಗಳಾಗ್ಲಿ ಮತ್ತೊಬ್ಬರು ರೈತರಾಗ್ಲಿ ಇದನ್ನ ಎಲ್ಲಾ ಪ್ರಯೋಗ ಮಾಡಿ ನಾವೊಂದು ರೇಷೋ ಬಂದಿದೆ, 3 ಲೀಟರ್ ಗೋಕೃಪಾ ಅಮೃತನ್ನ ಹಾಕಿ ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮತ್ತೆ ಮತ್ತೊಂದು ಏನಿದೆ ಅಂದ್ರೆ ಗೋಕೃಪಾ ಅಮೃತ ತಯಾರು ಮಾಡುವ ಹೊತ್ತಿನಾಗ ಕೆಲವರು ಹೇಳ್ತಾರೆ ಬೆಲ್ಲದ ರಸ ಹಾಕಿ ಅಂತ ಹೇಳ್ತಾರೆ, ಸೀದಿ ಹಣ್ಣುಗಳು ಹಾಕಂತ ಹೇಳ್ತಾರೆ, ಅಥವಾ ಮತ್ತೆ ಪಾಕ್ ಹಾಕತ್ತಾರೆ, ಯಾವುದು ಹಾಕೋದಿಲ್ಲ, ಬೆಲ್ಲನೇ ಹಾಕಬೇಕು. ಸ್ಪಷ್ಟವಾಗಿ ಮತ್ತೊಂದ್ಸಲ ಹೇಳ್ತಾ ಇದೀನಿ, ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳನ್ನ ನೋಡಿ ರೈತರು ಕೈ ಸುಟ್ಕೋತಾ ಇದ್ದಾರೆ ಗೋಕೃಪಾ ಅಮೃತ ನಮ್ಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಮುಖ್ಯ ಕಾರಣ ಕೆಲವು ಯೂಟ್ಯೂಬ್ ಚಾನೆಲ್ನವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನೇರವಾಗಿ ಹೇಳ್ತಾ ಇದ್ದೀನಿ, ಗೋಕೃಪಾ ಅಮೃತದಲ್ಲಿ ಬೆಲ್ಲನ ಮಾತ್ರ ಬಳಸಬೇಕು, ಬೇರೆ ಏನೂ ಇಲ್ಲ, ಸಾವಯವ ಬೆಲ್ಲ ಮಜ್ಜಿಗೆ ಇವೆರಡನ್ನ ಬಳಸಬೇಕು. ಕೆಲವೊಂದು ಇದು ಬ್ಯಾಕ್ಟೀರಿಯಾ ಲಿಸ್ಟ್ ಇದೆ ನೋಡಿ, ಇದು ನೈಟ್ರೋಜನ್ ಕೊಡುವಂತ ಬ್ಯಾಕ್ಟೀರಿಯಾ ಇದೆ, ಇದು ಪೊಟ್ಯಾಸ್ ಕೊಡುವಂತದ್ದು, ಇದು ರೋಗ ನಿಯಂತ್ರಣ, ಹಿಂಗ್ ಅನೇಕ ಬ್ಯಾಕ್ಟೀರಿಯಾಗಳು 100 ಬ್ಯಾಕ್ಟೀರಿಯಾಗಳ ಲಿಸ್ಟ್ ಇದೆ. ನಿಮ್ಮ ಭೂಮಿಯಲ್ಲಿ ಏನೇನ್ ಬೇಕು, ಯಾವ ತರ ಡಿಟಾಕ್ಸಿನ್ ಮಾಡುತ್ತೆ, ಯಾವ ಬ್ಯಾಕ್ಟೀರಿಯಾ ಮಾಡುತ್ತೆ, ಅದರ ಪೂರ್ತಿ ಎಲ್ಲ ಲಿಸ್ಟ್ ಇದೆ. ಈಗ ಕೆಲವೊಬ್ರು ಅಂತಾರೆ ಗೋವಿನ ಸಗಣಿ ಅಷ್ಟೇ ಬೆಳೆಸಬೇಕಾ, ನಂದಿನಿ ಏನ್ ಮಾಡ್ಬೇಕು, ಇಲ್ಲೊಂದು ಪ್ರಯೋಗ ಇದೆ. ನಾವು ಇಲ್ಲಿ ಗೋಕೃಪಾ ಅಮೃತನ ನಿಮ್ಗೆ ನಾವೇನು ಹೇಳ್ತಾ ಇದ್ದೇವೆ, ಈಗ ಗೋಕೃಪಾ ಅಮೃತ ನೇರವಾಗಿ ನಿಮ್ದು ಎಲ್ಲ ಭೂಮಿಗೆ ಬಳಸ್ರಿ ಅಂತ ನಾವು ಹೇಳಂಗಿಲ್ಲ, ನೀವು 10x10 ನಿಮ್ ಭೂಮಿಯಲ್ಲಿ ಮಾಡಿ ನೋಡಿ, ಅದು ಪ್ರಯೋಗ ಏನಿದೆ ನೋಡಿ. ನಾವು ಸೇಮ್ ಒಂದೇ ಭೂಮಿ, ಒಂದರಲ್ಲಿ ಎಲ್ಲಾ ಬೀಜನೂ ಸೇಮ್ ಇದೆ, ಪ್ರೊಸೆಸ್ನೂ ಸೇಮ್ ಇದೆ, ಮಾತ್ರ ಗೋಕೃಪಾ ಅಮೃತ ಇದ್ರೊಳ ಹಾಕಿದೀವಿ ಅದ್ರೊಳ ಹಾಕಿಲ್ಲ, ಅಂತರ ಕಾಣಿಸ್ತಾ ಇದೆ ನಿಮ್ಗ. ಅಲ್ಲಿ ಗ್ರೀನ್ನೆಸ್ ಕಮ್ಮಿ ಇದೆ ಮತ್ತೆ ಗ್ರೋತ್ ಕಡಿಮೆ ಇದೆ, ಗ್ರೀನ್ನೆಸ್ ಜಾಸ್ತಿ ಇದೆ, ಗ್ರೋತ್ ಜಾಸ್ತಿ ಇದೆ. ಇದು ಒಂದು 10x10 ನಿಮ್ಮಲ್ಲಿ ಪ್ರಯೋಗ ಮಾಡಿ ನೋಡಿ, ಅವಾಗ ನಿಮ್ಗೆ ಇದು ಗೊತ್ತಾಗುತ್ತೆ. ಬೆಳೆಗಳು ಎಲ್ಲಾ ರೈತರು ಯಾವ ತರ 5 ಕಪ್ ಇದೆ, ಮಧ್ಯದಲ್ಲಿ ಸೋಯಾ ಹಾಕಿದ್ದಾರೆ. ಪ್ರತಿಯೊಬ್ಬರ ತೋಟದಲ್ಲಿ ಮಿನಿಮಮ್ ನಮ್ಮ ಮನೆಗೆ ಬೇಕಾಗಿರುವಂತಹ ಎಲ್ಲಾ ಹಣ್ಣುಗಳ ಗಿಡಗಳು ನಿಮ್ಮ ಭೂಮಿಯಲ್ಲಿ ಇರಬೇಕು. ಮತ್ತೆ ಮೇನ್ ಆಗಿ ಮೊರೆಂಗ ಅಂದ್ರೆ ಇಲ್ಲಿ ಏನಂತಾರೆ, ನುಗ್ಗೆಕಾಯಿ ಗಿಡ ನಿಮ್ಮ ಹೊಲದಲ್ಲಿ ಇರಬೇಕು, ಪ್ರತಿ ಒಂದು ಮೂಲೆಗೆ ಇರಬೇಕು. ಯಾಕಂದ್ರೆ ಇದು ಎಲೆಗಳು ನಿಮ್ಮ ಭೂಮಿಯಲ್ಲಿ ಬಿದ್ದಿದ್ರೆ ಅದರೊಳಗೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ, ಬೆಳೆಗಳಲ್ಲಿ ಪೋಷಕಾಂಶ ಜಾಸ್ತಿ ಬರುತ್ತೆ. ಅದನ್ನ ಕಟ್ ಮಾಡಿ ನಮ್ಮ ಹಸುಗಳಿಗೆ ಹಾಕಿದ್ರೆ ಅದರ ಹಾಲಿನಲ್ಲಿ ಪೋಷಕಾಂಶ ಜಾಸ್ತಿ ಬರುತ್ತೆ, ಅದರಲ್ಲಿಂದ ನಾವು ಆರೋಗ್ಯವಂತ ಆಗಿದ್ದೀವಿ. ಎಲ್ಲ ಒಂದು ಪರಿಕಲ್ಪನೆ ತುಂಬಾ ದೊಡ್ಡದಿದೆ, ಆದ್ರೆ ನಿಮ್ಮ ಭೂಮಿಯಲ್ಲಿ ಮಿನಿಮಮ್ ನಿಮ್ಮ ಮನೆಗೆ ಬೇಕಾಗಿರುವಂತ ಎಲ್ಲಾ ಹಣ್ಣುಗಳು ನಿಮ್ಮ ಮನೆ ಭೂಮಿಯಲ್ಲಿ ನೋಡಿ. ಇದು ರೈತ ಮಿತ್ರ ಹೇಳೋಳು, ಇದು ಮೇನ್ ಆಗಿ ಎರಡು ನಮ್ಮ ಬೆಳೆಯನ್ನ ವೃದ್ಧಿ ಮಾಡುವಂತ ಕೆಲಸ, ಒಂದು ಎಳೆ ಎರಡು, ಇನ್ನೊಂದು ರೈತ ಮಿತ್ರ ಯಾವ್ದಾದ್ರು ಜೇನುಹುಳ. ಜೇನುಹುಳ ನಿಮ್ಮ ಭೂಮಿಯಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ, ಯಾವುದೇ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಳಸಿರುವಂತ ಕೆಮಿಕಲ್ ಸ್ಪ್ರೇ ಮಾಡಿ ನಮ್ಮ ಬೆಳೆಗಳು ಅಂದ್ರೆ ಅದು ಏನ್ ಮಾಡುತ್ತೆ, ಪೊಲಿನೇಷನ್ ಕೆಲಸ ಮಾಡುತ್ತೆ. ಈ ಹೂ ಮೇಲೆ ಕೂಡುತ್ತೆ, ಮತ್ತೊಂದು ಹೂ ಮೇಲೆ ಕೂಡುತ್ತೆ, ಮತ್ತೊಂದು, ಅದು ಎಲ್ಲಾ ಹೂಗಳನ್ನ ಕಾಯಿಗಟ್ಟುವಂತ ಕೆಲಸ ಯಾವ್ದು ಮಾಡುತ್ತೆ, ಜೇನುಹುಳ. ಯಾವ ಹೊಲದಲ್ಲಿ ಗೋಕೃಪಾಮೃತ ಸ್ಪ್ರೇ ಮಾಡ್ತಾರೆ ಅಲ್ಲಿ ಜೇನುಹುಳಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಪೊಲಿನೇಷನ್ ಕೆಲಸ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ನೋಡಿ, ಗೋ ಆಧಾರಿತ ಕೃಷಿ ಏನಿದೆಯಲ್ಲ, ಈ ಗೋವಿನ ಏನು ಶರೀರ ಇದೆ ಅದು ಪೂರ್ತಿ ವೈಜ್ಞಾನಿಕವಾಗಿದೆ. ಗೋವಿನ ಕುರದಲ್ಲಿ ಕೆಲವೊಂದು ಸೂಕ್ಷ್ಮ ಜೀವಾಣುಗಳಿದೆ, ಆ ಜೀವಾಣುಗಳು ಭೂಮಿ ಮೇಲೆ ಓಡಾಡುವಾಗ ಆ ಸೂಕ್ಷ್ಮ ಜೀವಾಣುಗಳು ಭೂಮಿ ತಲುಪೋತವೆ, ಮತ್ತೆ ಮಿನಿಮಮ್ ಅದ್ರದ್ದೇನು ರೇಂಜ್ ಇದೆಯಲ್ಲ ಅದನ್ನ ಅದು ಉಳಿಮೆ ಮಾಡುತ್ತೆ. ಜಾಸ್ತಿ ಕೆಳಗೆ ಹೋಗಂಗಿಲ್ಲ, ಒಂದು ಲಿಮಿಟ್ ಆಗುತ್ತೆ. ಮತ್ತೆ ನಮ್ಮ ಭೂಮಿಯಲ್ಲಿ ವೆಚ್ಚ ಆಗಿರುವಂತ ಟ್ರ್ಯಾಕ್ಟರ್ 5 ವರ್ಷನಾಗೆ 0 ಆಗುತ್ತೆ, ಆದ್ರೆ ಒಂದು ಗೋವು 5 ವರ್ಷನಲ್ಲಿ ಎಷ್ಟಾಗುತ್ತೆ, 5 ಆಗುತ್ತೆ. ಅಂದ್ರೆ ಗೋವು ಹೊಗಳೆ ಉಗುಳಂಗಿಲ್ಲ, ಟ್ರ್ಯಾಕ್ಟರ್ ಸೆಗಣೆ ಕೊಡಂಗಿಲ್ಲ. ಗೋವು ನಮ್ಮ ಜೇಬನ್ನ ತುಂಬುತ್ತೆ, ಟ್ರ್ಯಾಕ್ಟರ್ ನಮ್ಮ ಜೇಬನ್ನ ಖಾಲಿ ಮಾಡುತ್ತೆ. ನಮ್ಮ ಪ್ರಕೃತಿಯನ್ನ ನಾವು ಹಾಳು ಮಾಡೋದು ಟ್ರ್ಯಾಕ್ಟರ್ನಿಂದ. ಅದಕ್ಕೆ ಗೋ ಆಧಾರಿತ ಕೃಷಿ ಮಾಡಿ, ನಿಮ್ಮ ಮನೆಯನ್ನು ಉದ್ಧಾರ ಮಾಡ್ಕೊಳ್ಳಿ, ಭೂಮಿಯನ್ನು ಉದ್ಧಾರ ಮಾಡ್ಕೊಳ್ಳಿ. ಗೋಕೃಪಾ ಅಮೃತ ಅಭಿಯಾನದಲ್ಲಿ ನಾವು ನಿರಂತರವಾಗಿ ಹೋಗ್ತಾ ಇದ್ದೀವಿ ಎಲ್ಲಾ ಕಡೆ. ತಮ್ಮ ಭಾಗದಲ್ಲಿ 100 ರೈತರನ್ನು ಸೇರಿಸಿದ್ರು, ನಾವು ಬಂದು ಅಲ್ಲಿ ನಿಮಗೆ ಅದ್ರ ಮಾರ್ಗದರ್ಶನ ಮತ್ತೆ ಅದು ಕಲ್ಚರ್ ಕೊಟ್ಟು ತಮ್ಗೆ ಸಹಕಾರ ಮಾಡ್ತೀವಿ. ಇದ್ರ ಮೇನ್ ಉದ್ದೇಶ ಏನಿದೆ ಅಂದ್ರೆ, ಎಲ್ಲರೂ ದುಡ್ಡಿನ ಗಡಿಯಿಂದಾಗಿ ಹೋಗಿದ್ರೆ ಎಂದು ಸ್ವತಂತ್ರ ಸಿಗ್ತಿರಲಿಲ್ಲ. ನಾವು ಇಂದು ಸ್ವತಂತ್ರವಾಗಿದ್ದೀವಿ ಅಂದ್ರೆ ನಿಸ್ವಾರ್ಥ ಸೇವೆಯಿಂದ ಮಾಡಿರುವಂತ ನಮ್ಮ ಸ್ವತಂತ್ರ ಸೇನಾನಿಗಳ ಪಾತ್ರ ಇದೆ. ಅದೇ ತರ ನಾವು ದುಡ್ಡಿಗಾಗಿ ಹೊರಡಿದ್ರೆ ನಮ್ಮ ಪಂಚಭೂತಗಳನ್ನ ನಾವು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಂಚಭೂತಗಳನ್ನ ನಾವು ಉಳಿಸ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಆರೋಗ್ಯವಂತವಾದ ಆಹಾರ ಕೊಡಬೇಕು. ಆರೋಗ್ಯವಂತ ಆಹಾರದಿಂದ ಆರೋಗ್ಯವಂತವಾದ ಶರೀರ ಸಿಗುತ್ತೆ, ಆರೋಗ್ಯವಂತವಾದ ಶರೀರದಿಂದ ಆರೋಗ್ಯವಂತವಾದ ಮನಸ್ಸು ಸಿಗುತ್ತೆ, ಆರೋಗ್ಯವಂತವಾದ ಮನಸ್ಸಿನಿಂದ ಉನ್ನತವಾದ ಶ್ರೇಷ್ಠವಾದ ವಿಚಾರಗಳು ಬರ್ತವೆ. ಅದರಲ್ಲಿಂದ ಮಾತ್ರ ನಮ್ಮ ದೇಶವನ್ನು ವಿಶ್ವಗುರು ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಪರಿಕಲ್ಪನೆ. ಅದಕ್ಕೋಸ್ಕರ ಇದು ತಿರುಗ್ತಾ ಇದೆ. ಇದುವರೆಗೆ ದಾವಣಗೆರೆ ಜಿಲ್ಲೆ ಹೆಬ್ಬಾಳ ಗ್ರಾಮದ ವಿರಕ್ತ ಮಠದಲ್ಲಿ ನಡೆದ ರೈತರೊಂದಿಗೆ ಸಂವಾದ ಈ ಕಾರ್ಯಕ್ರಮದಲ್ಲಿ ಗೋಕೃಪಾಮೃತ ಈ ಕುರಿತು ಪ್ರಭು ಸ್ವದೇಶಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇದುವರೆಗೆ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಸಾಗರ ತಾಲೂಕು ಹೊನ್ನೆಸರದ ಶ್ರೀಮತಿ ಸುಜಾತ ಮತ್ತು ತಂಡದವರಿಂದ ಭತ್ತ ಕುಟ್ಟುವ ಪದಗಳು. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಕೇಳಿ ಭತ್ತ ಕುಟ್ಟುವ ಪದಗಳು. ಅಡಾಡಿ ಬೀಸುವಳೆ ಅವಳ ಬಣ್ಣದ ಗೋಧಿ, ಬೀಸನ ಬಾ ತಂಗಿ ಬಿಳಿ ಜಳ ಗೆಳೆ ತವನಗೆ ನಮಗ್ಯಾತಕ, ಬೀಸನ ಬಾ ತಂಗಿ ಬಿಳಿ ಜಳ ಗೆಳೆ ತವನಗೆ ನಮಗ್ಯಾತಕೆ, ಕಟ್ಟೆ ಮೇಲಿನ ಹಲ್ಲಿ ಗಟ್ಟಿಸಿ ನುಡಿದವ, ಕಟ್ಟೆ ಮೇಲಿನ ಹಲ್ಲಿ ಗಟ್ಟಿಸಿ ನುಡಿದವ, ಜೈ ಜೈ ದಿಂಡ ಅಂತ ಕುಸ್ತಿಯ ಹಿಡುದರೆ ಮೈದರು ಜಗೆ ನಮಗೆ ಆತಕ, ಜೈ ಜಯ ನಮ ಕುಸ್ತಿಯ ನೀಡಿದರು ಮೈ ನಮಗೆ ಆತಕ, ಜೈ ಜೈ ದಿಂಡ ಅಂತ ಕುಸ್ತಿಯ ಹಿಡುದರೆ ಮೈದರು ನಗೆ ನಮಗೆ ಆತಕ, ಜಯ ಜಯ ಅಂತ ಕುಸ್ತಿಯ ನೀಡುದರೆ ನಡೆ ನಮಗೆ ಆತಕ, ಹಾಸಿಗಲ್ಲಿನ ಮೇಲೆ ಹಾದುವದವನ್ಯಾರೆ, ಹಾಸೋಗಲ್ಲಿನ ಮೇಲೆ ಹಾದುವದವನ್ಯಾರೆ, ಪಾದವ ಮೂಡ್ಯಾವ ಪರಿ ಪರಿ ಗತಿಯರೆ ನಗೆ ನಮಗೆ ಆತಕ, ಪಾದವ ಮೂಡ್ಯಾವ ಪರಿ ಪರಿ ಸಖಿಯರೆ ನಗೆ ನಮಗೆ ಆತಕ, ಪಾದವ ಮೂಡ್ಯಾವೇ ಪರಿ ಪರಿ ಸಖಿಯರೆ ನಗೆ ನಮಗೆ ಆತಕ, ಪಾದವ ಮೂಡ್ಯಾವೇ ಪರಿ ಪರಿ ಸಖಿಯರೆ ನಗೆ ನಮಗೆ ಆತಕ, ಆಡಾಡಿ ಬೀಸುವಳೆ ಅವಳ ಬಣ್ಣದ ಗೋಧಿ ಬೀಸನ ಬಾತಂಗಿ ಬಿಳಿ ನಗೆ ನಮಗೆ ಆತಕ, ಬಿಸನ ಬಾತಂಗಿ ಗಿಳಿ ಜಡಗೆಲತವ ನಗೆ ನಮಗೆ ಆತಕ, ಆಡಾಡಿ ಬೀಸುವಳೆ ಅವಳ ಬಣ್ಣದ ಗೋಧಿ ಬಿಸನ ಬಾತಂಗಿ ಬಿಳಿ ಜಡಗೆಳೆತವ ನಗೆ ನಮಗೆ ಆತಕ, ಬಿಸನ ಬಾತಂಗಿ ಬಿಳಿ ಜಡಗೆಳೆತವ ನಗೆ ನಮಗೆ ಆತಕ, ಬಿಸನ ಕಲ್ಲೂಡಿ ಹೋದಾಳೆ ತವರಿಗೆ ಪಾದವ ಮೂಡ್ಯಾವೆ ಪರಿ ಪರಿ ಸಖಿಯರೆ ನಗೆ ನಮಗೆ ಆತಕ, ಪಾದವ ಮೂಡ್ಯಾವೆ ಪರಿ ಪರಿ ಸಖಿಯರೆ ನಗೆ ನಮಗೆ ಆತಕ, ಆಡ್ಯಾಡಿ ಬೀಸುವಳೆ ಅವಳ ಬಣ್ಣದ ಗೋಧಿ ಬೀಸನ ಬಾತಂಗಿ ಬಿಳಿ ಜಡಗೆಳೆತವ ನಗೆ ನಮಗೆ ಆತಕ, ಬಿಸನ ಬಾತಂಗಿ ಗಿಳಿ ಜಡಗೆಳೆತವ ನಗೆ ನಮಗೆ ಆತಕ, ಕುಟಕ್ಕೆ ಕುಸಿ ಬಳ ಬೀಸಕ್ಕೆ ಬಿಗಿ ಬಳ ರೊಟ್ಟಿ ಸುಡಕ್ಕೆ ಸಕೆ ಬಳ ನೀಲ ಬಂಗಾರದ ಕೀಲ, ರೊಟ್ಟಿ ಸುಡಕ್ಕೆ ಸಕೆ ಬಳ ನೀಲ ಬಂಗಾರದ ಕೀಲ, ತೋಟಕ್ಕೆ ಹೋದಣ್ಣ ಊಟಕ್ಕೆ ಬರ ತೋಟದ ಹೂವೆ ಕೈಯ ತುಂಬ ನೀಲ ಬಂಗಾರದ ಕೀಲ, ತೋಟದ ಹೂವೆ ಕೈಯ ತುಂಬ ನೀಲ ಬಂಗಾರದ ಕೀಲ, ತೋಟದ ಹೂವೆ ಕೈಯ ತುಂಬ ಕಿತ್ತುಕೊಂಡು ತಂಗಿ ಕೇಳಿದರೆ ಕೊಡಲಿಲ್ಲ ನೀಲ ಬಂಗಾರದ ಕೀಲ, ತಂಗಿ ಕೇಳಿದರೆ ಕೊಡಲಿಲ್ಲ ನೀಲ ಬಂಗಾರದ ಕೀಲ, ತಂಗಿಯು ಕೇಳಿದರೆ ಕೊಡಲಿಲ್ಲ ಹೂವ ಮಡದಿ ಕೇಳಿದರೆ ಮೂಡಿ ಎಂದ ನೀಲ ಬಂಗಾರದ ಕೀಲ, ಮಡದಿ ಕೇಳಿದರೆ ಮೋಡಿ ಎಂದ ನೀಲ ಬಂಗಾರದ ಕೀಲ, ಕುಟಕ್ಕೆ ಕುಸಿ ಬಳ ಬೀಸಕ್ಕೆ ಬಿಗಿ ಬಳ ಸುಡಕ್ಕೆ ಸಕೆ ಬಳಲೀಲ ಬಂಗಾರದು ಕೀಲ ಪಟೆ ಕಿಚ್ಚಿನ ಗಂಡ ಅಕ್ಕಿ ಮೊಟ್ಟೆಯ ತಂದ ರೊಟ್ಟಿ ಸುಡೆಂದ ಹದಿನಾರು ನೀಲ ಬಂಗಾರದ ಕೀಲ ರೊಟ್ಟಿ ಸುಡೆ ಬಂಗಾರದು ಕೀಲ ರೊಟ್ಟಿಯ ಸೂಡೆಂದ ಹದಿನಾರೋ ಬಂಗಿನ ಕಡೆಗೆ ಹತ್ತಿ ಹೋಗಿಂದ ತವರಿಗೆ ನೀಲ ಬಂಗಾರದ ಕೀಲ ಹತ್ತಿ ಹೋಗಿಂದ ತವರಿಗೆ ನೀಲ ಬಂಗಾರದು ಕೀಲ ಹುಬ್ಬಳ್ಳಿ ಹೋಗಬೇಕು ಹುಗ್ಗಿಯ ಉಳ್ಳಬೇಕು ಮಗ್ಗಿಯ ಕುಬಸ ತೊಡಬೇಕು ನೀಲ ಬಂಗಾರದ ಕೀಲ ಮಗ್ಗಿಯ ಕುಬಸ ತೊಡಬೇಕು ನೀಲ ಬಂಗಾರದ ಕೀಲ ತಾವ ಕುಟ್ಟಿ ಕುಟ್ಟಿ ಅಟ್ಟೆರಡು ನಂದವು ಕುಟ್ಟಿದ ಬಾತ ನೂರಿನಿಲ್ಲ ನೀಲ ಬಂಗಾರದ ಕೀಲ ಹುಟ್ಟಿದ ಬಾತ ನೂರಿನಿಲ್ಲ ನೀಲ ಬಂಗಾರದ ಕೀಲ ಕುಟಕ್ಕೆ ಕುಸಿ ಬಾಳ ಬೀಸಕ್ಕೆ ಬಿಗಿ ಬಾಳ ರೊಟ್ಟಿ ಸುಡಕ್ಕೆ ಸಕೆ ಬಾಳ ನೀಲ ಬಂಗಾರದ ಕೀಲ ರೊಟ್ಟಿ ಸುಡಕ್ಕೆ ಸಕೆ ಬಾಳ ನೀಲ ಬಂಗಾರದ ಕೀಲ ಹುಬ್ಬಳ್ಳಿ ಹೋಗಬೇಕು ಹುಗ್ಗಿಯ ಉಣ್ಣಬೇಕು ಮಗ್ಗಿಯ ಕುಬಸ ತೊಡಬೇಕು ನೀಲ ಬಂಗಾರದ ಕೀಲ ಮುಗ್ಗಿಯ ಕುಬಸ ತೊಡಬೇಕು ನೀಲ ಬಂಗಾರದ ಕೀಲ ತವ ಕುಟ್ಟಿ ಕುಟ್ಟಿ ರಟ್ಟೆರಡು ನಂದವು ಕುಟ್ಟಿದ ಬಾತ ನೂರಿನಿಲ್ಲ ನೀಲ ಬಂಗಾರದ ಕೀಲ ಹುಟ್ಟಿದ ಬಾತ ನೂರಿನಿಲ್ಲ ನೀಲ ಬಂಗಾರದ ಕೀಲ ಹಿತ್ತಲಿ ರೇಖಾಯಿ ತೊಟ್ಟಿಟ್ಟು ಕೊಯ್ಯೋಳೆ ಇರಿತಾಗೆ ಕೇಳೆ ನನ್ನ ಮಾತ ಕೋಲು ಕೋಲೆ ಇತ್ತಾಗೆ ಕೇಳೆ ನನ್ನ ಮಾತ ಕೋಲು ಕೋಲೆ ಇತ್ತಾಗೆ ಕೇಳೆ ನನ್ನ ಮಾತ ನಿನ್ನ ಪುರುಷ ಮತ್ತೊಬ್ಬಳ ಕೂಡಿ ನಗುತ್ತಿದ್ದ ಕೋಲು ಕೋಲೆ ಮತ್ತೊಬ್ಬಳ ಕೂಡಿ ನಗುತ್ತಿದ್ದ ಕೋಲು ಕೋಲೆ ನಕ್ಕಾರೆ ನಗಳಾರು ಚಿಕ್ಕ ಪ್ರಾಯದವರು ನಾ ಮುಡಿದೆ ನನ್ನ ಮನ ಮುಡದೆ ಕೋಲು ಕೋಲೆ ನಾ ಮುಡುದೆ ನನ್ನ ಮನ ಮುಡದೆ ಕೋಲು ಕೋಲೆ ನಾ ಮುಡುದೆ ನನ್ನ ಮನ ಮುಡದೆ ಮತ್ತೊಬ್ಬಳ ಸತಿಯ ತರತೆ ನೀ ಕೋಲು ಕೋಲೆ ಮತ್ತೊಬ್ಬಳ ಸತಿಯ ತರತೆ ನೀ ಕೋಲು ಕೋಲೆ ಹೂವ ಮಾರು ಅಣ್ಣ ಹೂವ ಮಾರುತ ಬಂದ ಹೂಬೇಕೆ ನಮ್ಮ ತುರವಿಗೆ ಕೋಲು ಕೋಲೆ ಹೂಬೇಕೆ ನಮ್ಮ ತುರವಿಗೆ ಕೋಲು ಕೋಲೆ ಹೂವನ್ನೇ ಕೊಳ್ಳೋಕೆ ಅತ್ತಿಲ್ಲ ಮಾವಿಲ್ಲ ಕೈ ಹಿಡಿದ ಗಂಡ ಮನೆಯೊಳಗಿಲ್ಲ ಕೋಲು ಕೋಲೆ ಹಿಡಿದ ಪುರುಷ ಮನೆಯೊಳಗಿಲ್ಲ ಕೋಲು ಕೋಲೆ ಹೂವನ್ನೇ ಕೊಳ್ಳೋಕೆ ಅತ್ಯಾಕೆ ಮಾವ್ಯಾಕೆ ಕೈ ಕೈ ಹಿಡಿದ ಪುರುಷ ಮನೆಯೊಳಗೆ ಆಕೆ ಕೋಲು ಕೋಲೆ ಕೈ ಹಿಡಿದ ಪುರುಷ ಮನೆಯೊಳಗೆ ಆಕೆ ಕೋಲು ಕೋಲೆ ಮುತ್ತು ಮಾರು ಅಣ್ಣ ಮುತ್ತ ಮಾರುತ ಬಂದ ಮುತ್ತು ಬೇಕೆ ನಮ್ಮ ಕೊರಳಿಗೆ ಕೋಲು ಕೋಲೆ ಮುತ್ತು ಬೇಕೆ ನಮ್ಮ ಕೊರಳಿಗೆ ಕೋಲು ಕೋಲೆ ಮುತ್ತನ್ನೇ ಕೊಳ್ಳೋಕೆ ಅತ್ತಿಲ್ಲ ಮಾವಿಲ್ಲ ಮುತ್ತಿನಂತ ಪುರುಷ ಮನೆಯೊಳಗಿಲ್ಲ ಕೋಲು ಕೋಲೆ ಮುತ್ತಿನಂತ ಪುರುಷ ಮನೆಯೊಳಗಿಲ್ಲ ಕೋಲು ಕೋಲೆ ಮುತ್ತನ್ನೇ ಕೊಳ್ಳೋಕೆ ಅತ್ಯಾಕೆ ಮಾವ್ಯಾಕೆ ಮುತ್ತಿನಂತ ಪುರುಷ ಮನೆಯೊಳಗೆ ಆಕೆ ಕೋಲು ಕೋಲೆ ಮುತ್ತಿನಂತ ಪುರುಷ ಮನೆಯೊಳಗೆ ಆಕೆ ಕೋಲು ಕೋಲೆ ಸೀರೆ ಮಾರು ಅಣ್ಣ ಸೀರೆ ಮಾರುತ ಬಂದ ಸೀರೆ ಬೇಕೆ ನಮ್ಮ ಉಡುಗೆ ಕೋಲು ಕೋಲೆ ಸೀರೆ ಬೇಕೆ ನಮ್ಮ ಉಡುಗೆ ಕೋಲು ಕೋಲೆ ಸೀರೆಯ ಕೊಳ್ಳೋಕೆ ಅತ್ತಿಲ್ಲ ಮಾವಿಲ್ಲ ಕೈ ಹಿಡಿದ ಪುರುಷ ಮನೆಯೊಳಗಿಲ್ಲ ಕೋಲು ಕೋಲೆ ಕೈ ಹಿಡಿದ ಮುಂಡ ಮನೆಯೊಳಗಿಲ್ಲ ಕೋಲು ಕೋಲೆ ಸೀರೆಯ ಕೊಳ್ಳೋಕೆ ಅತ್ಯಾಕೆ ಮಾವ್ಯಾಕೆ ಕೈ ಹಿಡಿದ ಪುರುಷ ಮನೆಯೊಳಗೆ ಆಕೆ ಕೋಲು ಕೋಲೆ ಕೈ ಹಿಡಿದ ಗಂಡ ಮನೆಯೊಳಗೆ ಆಕೆ ಕೋಲು ಕೋಲೆ ಇದುವರೆಗೆ ಸಾಗರ ತಾಲೂಕು ವನ್ಯಾಸರದ ಶ್ರೀಮತಿ ಸುಜಾತ ಮತ್ತು ತಂಡದವರಿಂದ ಭತ್ತ ಕುಟ್ಟುವ ಪದಗಳನ್ನು ಕೇಳಿದಿರಿ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಇನ್ನು ಮುಂದೆ ಕೇಳಿ, ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪಾ ನಾಯಕ ಮತ್ತು ತಂಡದವರಿಂದ ಕೋಲಾಟದ ಪದಗಳು. ಮಾಗುಡಿ ಕೆಂಪೇ ಗೌಡ ಮಾತಾಲೆ ಬಹು ಸುರ ಮಾಗುಡಿ ಕೆಂಪೇ ಗೌಡ ಮಾತಾಲೆ ಬಹು ಸುರ ಮಾಗುಡಿ ಕೆಂಪೇ ಗೌಡ ಮಾತಾಲೆ ಬಹು ಸುರ ಮಾಗುಡಿ ಕೆಂಪೇ ಗೌಡ ಮಾತಾಲೆ ಬಹು ಸುರ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ತಾಯಿ ಸಪ್ಪನ್ನ ತಿಂದು ಮಾಗುಡೆ ಕೆಂಪೇ ಗೌಡ ತಾಯಿ ಸಪ್ಪನ್ನ ತಿಂದು ಮಾಗುಡೆ ಕೆಂಪೇ ಗೌಡ ತಾಯಿ ಸಪ್ಪನ್ನ ತಿಂದು ಮಾಗುಡೆ ಕೆಂಪೇ ಗೌಡ ತಾಯಿ ಸಪ್ಪನ್ನ ತಿಂದು ಮಾಗುಡೆ ಕೆಂಪೇ ಗೌಡ ಕೆಂಪ ಬೂದಿ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೂರಿ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೋರಿ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಅವರ ಮಹನೇ ಜಿತ ಮಾಡಿ ಕೆಂಪೇಗೌಡ ಅವರ ಮಹನೇ ಜಿತ ಮಾಡಿ ಕೆಂಪೇಗೌಡ ಅವರ ಮಹನೇ ಜಿತ ಮಾಡಿ ಕೆಂಪೇಗೌಡ ಅವರ ಮಹನೇ ಜಿತ ಮಾಡಿ

ಗೌಡಕ್ಕೆ ದೋರಿತಾನ ಪೋಲನ್ನ ಕೋಲೆ ಕೋಲು ಪೋಲನ್ನ ಕೋಲು ಪೋಲಂ ಚಂಕೆ ಗೌಡಕ್ಕೆ ದೋರಿತಾನ ಪೋಲನ್ನ ಕೋಲೆ ಕೋಲು ಪೋಲನ್ನ ಕೋಲು ಪೋಲೆ ಚಂಪೆ ಗೌಡಕ್ಕೆ ದೋರಿತಾನ ಪೋಲನ್ನ ಕೋಲೆ ಕೋಲು ಪೋಲನ್ನ ಕೋಲು ಪೋಲೆ ಚಂಪೆ ಗೌಡಕ್ಕೆ ದೋರಿತಾನ ಪೋಲನ್ನ ಕೋಲೆ ಕೋಲು ಪೋಲನ್ನ ಕೋಲು ಪೋಲೆ ಚಂಪೆ ಗೌಡ ನಿನಗೆ ದೊರ್ತಾನ ಬಂದ ಗೌಡ ನಿನಗೆ ದೊರ್ತಾನ ಬಂದರೆ ಗೌಡ ನಿನಗೆ ದೊರ್ತಾನ ಬಂದರೆ ನಂಗ್ಯಾವ ಕೆಲಸ ಕೊಡುತ್ತೀಯ ಪೋಲನ್ನ ಕೋಲಿ ಕೋಲು ಪೋಲನ್ನ ಕೋಲು ಪೋಲೆ ನಂಗ್ಯಾವ ಕೆಲಸ ಕೊಡುತ್ತೀಯ ಪೋಲನ್ನ ಕೋಲೆ ಕೋಲು ಪೋಲನ್ನ ಕೋಲು ಪೋಲೆ ನಂಗ್ಯಾವ ಕೆಲಸ